ಇದು ಮೀಟರ್ ಅಲಸಂದೆ ಅಂದ್ರೆ ತರಕಾರಿ ಅಲಸಂದೆ, ಇದು ಎಳೆಯ ಕಾಯಿಗಳನ್ನ ನಾವು ಅಂದ್ರೆ ಪದಾರ್ಥ ಮಾಡ್ಲಿಕ್ಕೆ ಬಳಸ್ತೀವಿ. ಇದು ನಾರ್ಮಲ್ ಅಲಸಂದೆ ಇರ್ತದಲ್ಲ ಅದನ್ನ ತರಕಾರಿಯಾಗೂ ಬಳಸಬಹುದು, ಮತ್ತೆ ಬೀಜ ಅಂದ್ರೆ ಕಾಳುಗಳಾಗೂ ಕೂಡ ಬಳಸಬಹುದು, ಮತ್ತೆ ಕೆಲವೊಂದು ತಳಿಗಳು ಮೇವಿನ ಅಂದ್ರೆ ಹಸುಗಳಿಗೆ ಮೇವಿನ ಪರ್ಪಸ್ ಆಗೂ ಬೆಳಿಬಹುದು. ಇದೊಂದು ದ್ವಿದಳ ಧಾನ್ಯದ ಗುಂಪಿಗೆ ಸೇರುವಂತ ತರಕಾರಿ ಆಗಿರ್ತದೆ. ಸೊ ಎರಡೂ ಮೀಟರ್ ಅಲಸಂದೆ ನಾರ್ಮಲ್ ಅಲಸಂದೆ ಕೂಡ ಎರಡೇ ಒಂದು ಕುಟುಂಬಕ್ಕೆ ಸೇರುವಂತದ್ದು. ವ್ಯತ್ಯಾಸ ಅಂದ್ರೆ ಅಷ್ಟೇ, ಇದು ತರಕಾರಿಗೆ ಬಳಸ್ತಾರೆ ಅದಕ್ಕೆ ಇದನ್ನ. ಮತ್ತೆ ಇದು ಉದ್ದ ಕೂಡ ಅಷ್ಟೇ, ಮೀಟರ್ ಉದ್ದ ಅಷ್ಟು ಉದ್ದ ಇರೋದ್ರಿಂದ ಇದನ್ನ ಪ್ರಮುಖವಾಗಿ ಮೀಟರ್ ಅಲಸಂದೆ ಅಂತ ಕರೀತಾರೆ. ಈಗ ಈ ಒಂದು ಮೀಟರ್ ಅಲಸಂದೆ ಅನ್ನ ಬೆಳೆಯೋದಕ್ಕೆ ಯಾವುದು ಸೂಕ್ತವಾದ ಮಣ್ಣು ಅಂದ್ರೆ, ಈ ಬೆಳೆನ ಹೆಚ್ಚಾಗಿ ನೀರು ಬಸಿದು ಒದಗುವಂತ ಮಣ್ಣಿನಲ್ಲಿ ಬೆಳಿಬಹುದು. ನಮ್ಮ ಕರಾವಳಿಯಲ್ಲಿ ಭತ್ತದ ಬೇಸಾಯದ ನಂತರ ಇದು ಬೆಳೀಲಿಕ್ಕೆ ಸೂಕ್ತ ಆಗಿರ್ತದೆ, ಯಾಕಂದ್ರೆ ಇದು ದ್ವಿದಳ ಧಾನ್ಯ ಆಗಿರ್ತದೆ. ನಂತರ ಜನವರಿ ಫೆಬ್ರವರಿ ತಿಂಗಳಲ್ಲಿ ಕೂಡ ಬೆಳಿಬಹುದು, ನಂತರ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕೂಡ ಇದು ಬೆಳೀಲಿಕ್ಕೆ ಸೂಕ್ತ ಆಗಿರ್ತದೆ. ಮತ್ತೆ ಇದು ಮಣ್ಣು ನೀರು ಬಸಿದೋಗಿರುವಂತ ಮಣ್ಣಾಗಿರ್ಬೇಕು, ಹೆಚ್ಚು ಫಲವತ್ತತೆ ಇರುವಂತ ಮಣ್ಣಿನಲ್ಲಿ ಈ ಬೆಳೆಯನ್ನ ನಾವು ಬೆಳೆಯಬಹುದು. ಈಗ ಈ ಒಂದು ಕರಾವಳಿ ಪ್ರದೇಶಕ್ಕೆ ಹೇಳೋದಾದ್ರೆ ಇಲ್ಲಿಗೆ ಸೂಕ್ತವಾಗಿರುವಂತಹ ತಳಿ ಯಾವ್ದಿದೆ ಈ ಮೀಟರ್ ಅಲಸಂದೆ? ಕರಾವಳಿ ಪ್ರದೇಶಕ್ಕೆ ಪಬ್ಲಿಕ್ ವೆರೈಟೀಸ್ ಹೇಳೋದಾದ್ರೆ, ತೋಟಗಾರಿಕೆ ಸಂಶೋಧನಾ ಕೇಂದ್ರ ಇದೆಯಲ್ಲ, ಹೆಸರುಘಟ್ಟದವರು ಒಂದು ಅಭಿವೃದ್ಧಿ ಪಡಿಸಿದ್ದಾರೆ ಅರ್ಕಮಂಗಳ ತಳಿ ಅಂತ. ಸೊ ಈ ಅರ್ಕಮಂಗಳ ತಳಿಯನ್ನು ನಾವು ಈಗಾಗಲೇ ಹಲವಾರು ಹಳ್ಳಿಗಳಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ಹಮ್ಮಿಕೊಂಡ ನಂತರ ಒಳ್ಳೆ ಫಲಿತಾಂಶಗಳು ಬಂದಿರ್ತದೆ. ಸೊ ಅದಕ್ಕೆ ನಾವು ರೈತರಿಗೆ ಈ ತಳಿಯನ್ನು ಶಿಫಾರಸು ಮಾಡ್ತೀವಿ. ಹಲವಾರು ತಳಿಗಳಿದಾವೆ, ನಮ್ಮ ಸ್ಥಳೀಯ ತಳಿಗಳಿಗೆ ಹೋಲಿಕೆ ಮಾಡಿದ್ರೆ ಈ ತಳಿ ಸ್ವಲ್ಪ ಅಂದ್ರೆ ಉದ್ದ ಇರ್ಬೋದು, ಅಡಿಗೆ ಮಾಡೋಕ್ಕೆ ಬಳಸೋ ವಿಧಾನ ಇರ್ಬೋದು ಚೆನ್ನಾಗಿದೆ. ಸೊ ಇದು ನಾಟಿ ಮಾಡಿದ 60 ದಿನಗಳಲ್ಲಿ ಕೊಯ್ಲಿಗೆ ಶುರುವಾಗ್ತದೆ ಮೊದಲನೇ ಕೊಯ್ಲು. ಪ್ರತಿ ದಿನ ಬಿಟ್ಟು ದಿನ ನಾವು ಕೊಯ್ಲನ್ನ ಮಾಡಬಹುದು. ತದನಂತರ ಇದು ಅಂದ್ರೆ 60 ದಿನಕ್ಕೆ ಶುರುವಾಗಿ ನಂತರ 60 ದಿನಗಳವರೆಗೆ ಕಾಯಿ ಇದು ಸಿಗ್ತದೆ. ಒಳ್ಳೆ ಇಳುವರಿ ಕೊಡುವಂತ ತಳಿಯಾಗಿರ್ತದೆ. ಇದು ಸ್ವಲ್ಪ ಅಂದ್ರೆ ಡಾರ್ಕ್ ಗ್ರೀನ್, ಅಷ್ಟು ಡಾರ್ಕ್ ಗ್ರೀನ್ ಇರೋದು, ಲೈಟ್ ಗ್ರೀನ್ ಇರ್ತದೆ. ಕನ್ಸ್ಯೂಮರ್ ಪ್ರಿಫರೆನ್ಸ್ ಈ ತಳಿಗೆ ತುಂಬಾ ಚೆನ್ನಾಗಿದೆ. ಮೇಡಮ್, ಈಗ ಈ ಒಂದು ಬೆಳೆಗೆ ಯಾವ ರೀತಿಯಾಗಿ ಭೂಮಿಯನ್ನು ಸಿದ್ಧಗೊಳಿಸಬೇಕಾಗುತ್ತೆ ಮತ್ತು ಯಾವ ರೀತಿಯಾಗಿ ಬಿತ್ತನೆ ಮಾಡಬೇಕಾಗುತ್ತೆ, ಇದರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಸೊ ನಾನು ಈಗಾಗಲೇ ಹೇಳಿದೆ, ಇದಕ್ಕೆ 1.5 kg ಬೀಜದ ಪ್ರಮಾಣ ಬೇಕಾಗುತ್ತೆ. ಸೊ ನಾವು ಭೂಮಿಯನ್ನು ಉಳುಮೆ ಮಾಡಿ 2-3 ಬಾರಿ ಉಳುಮೆ ಮಾಡಿ, ಇದು ಗದ್ದೆಗಳು ನಾಟಿ ಮಾಡಿದ ನಂತರ ಬೆಳೆ ತುಂಬ ಚೆನ್ನಾಗಿ ಬರ್ತದೆ. ಯಾಕಂದರೆ ಗದ್ದೆಯಲ್ಲಿ ಆಲ್ರೆಡಿ ನಾವೆಲ್ಲ ಸಾರಜನಕಾಂಶ ಯಥೇಚ್ಛವಾಗಿ ಬಳಸೋದ್ರಿಂದ ಆ ತೇವಾಂಶದಲ್ಲೇ ಈ ಬೀಜಗಳನ್ನು ಮಾಡಿಕೊಂಡು ಇಳುವರಿಯನ್ನು ಚೆನ್ನಾಗಿ ಪಡ್ಕೋಬೋದು. ಸೊ ಭತ್ತದ ನಂತರ ಇದನ್ನ ಭೂಮಿಯನ್ನು ಚೆನ್ನಾಗಿ ಅದ ಮಾಡಿ ನಾವು ಅಂದ್ರೆ ಸಾಲಿನಿಂದ ಸಾಲಿಗೆ 1.5 feet ಅಂದ್ರೆ 1.5 feet ಅಷ್ಟು ಅಂತರ ಇರಬೇಕಾಗತ್ತೆ. ಗಿಡದಿಂದ ಗಿಡಕ್ಕೆ 1 feet ಅಷ್ಟು ಅಂತರವನ್ನ ನಾವು ಕೊಡಬೇಕಾಗತ್ತೆ. ಸೊ ಸಾಲಿನಿಂದ ಸಾಲಿಗೆ ಅಂತರ ಕೊಟ್ಟಾಗ ಏನಾಗತ್ತೆ, ನಾವು ಏನು ಭೂಮಿಯನ್ನು ಸಿದ್ಧಪಡಿಸಿಕೊಂಡು ಮತ್ತೆ ಶಿಫಾರಸು ಮಾಡಿದ ಈಗಾಗಲೇ ಹೇಳಿದೆ 10 kg ಸಾರಜನಕ, 30 kg ರಂಜಕ, 24 kg ಪೊಟ್ಯಾಶ್ ಗೊಬ್ಬರಗಳನ್ನು ಭೂಮಿ ಸಿದ್ಧ ಮಾಡುವ ಸಮಯದಲ್ಲಿ ಕೊಡಬೇಕಾಗತ್ತೆ. ಸೊ ಇದು ಅಂದ್ರೆ ಭತ್ತದ ನಂತರ ನಾವು ಮಳೆಗಾಲದಲ್ಲಿ ಏನಾದರೂ ಇದು ತರಕಾರಿಯನ್ನು ಅಂದರೆ ಬಿತ್ತನೆ ಮಾಡ್ತೀವಿ ಅನ್ನೋದಾದರೆ ಆ ಸಮಯದಲ್ಲಿ ನಾವು 1/2 ಪ್ರಮಾಣ ಅಷ್ಟೇ ಸಾರಜನಕ ಕೊಡಬೇಕಾಗುತ್ತೆ. ಇನ್ನು 10 kg 5 kg ಅಷ್ಟೇ ಕೊಟ್ಟು ಉಳಿದಿರುವಂಥ ಪೂರ್ತಿ ಪ್ರಮಾಣದ ರಂಜಕ ಪೊಟ್ಯಾಷನ್ನು ಕೊಟ್ಟು ನಾವು ನಂತರ ಭೂಮಿಯನ್ನು ಸಿದ್ಧಪಡಿಸಿ ನಾನು ಹೇಳಿದೆ ಈಗ ಗಿಡದಿಂದ ಗಿಡಕ್ಕೆ 1 feet ಅಂತರ ಇರಬೇಕಾಗತ್ತೆ. ಯಾವತ್ತೂ ಅಷ್ಟೇ ಸಾಲಿನಿಂದ ಸಾಲಿಗೆ ಅಂತರ ಜಾಸ್ತಿ ಕೊಡಬೇಕಾಗತ್ತೆ. ಗಿಡದಿಂದ ಗಿಡಕ್ಕೆ 1 feet ಅಂತರವನ್ನು ಕೊಟ್ಟು ನಾವು ಬೀಜವನ್ನು ಬಿತ್ತನೆ ಮಾಡ್ಕೋಬೇಕಾಗತ್ತೆ. ಸೊ ಬೀಜ ಬಿತ್ತನೆ ಮಾಡಿದ 4 ವಾರಗಳ ನಂತರ ಇನ್ನು ಉಳಿದಿರುವಂಥ 50% ಸಾರಜನಕ ಇದೆಯಲ್ಲ ಅದನ್ನು ನಾವು ಗಿಡಗಳಿಗೆ ಆರೈಕೆ ಮಾಡಬೇಕಾಗತ್ತೆ ಸರ್. ಇನ್ನು ಬೇಸಾಯ ಸಾಮಗ್ರಿಗಳ ಬಗ್ಗೆ ಮಾತಾಡೋದಾದ್ರೆ ಯಾವೆಲ್ಲ ಬೇಸಾಯ ಸಾಮಗ್ರಿಗಳು ಬೇಕಾಗುತ್ತೆ? ನಾವು ಯಾವುದೇ ಕೃಷಿ ಮಾಡಬೇಕು ಅಂದ್ರೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಸಾವಯವ ಪದಾರ್ಥ. ಸೊ ಇದು ನಾವು 1 acre ಸುಮಾರು 1-2 tons ಅಷ್ಟು ಸಗಣಿ ಗೊಬ್ಬರವನ್ನ ನಾವು ಭೂಮಿ ಉಳುಮೆ ಮಾಡೋ ಸಮಯದಲ್ಲಿ ಕೊಡಬೇಕಾಗತ್ತೆ. ನಂತರ ಬೀಜ ಪ್ರಮುಖ ಅಂದ್ರೆ ಏನು ಬೆಳೆ ಬೆಳಿಬೇಕು ಅಂದ್ರೆ ಬೀಜದ ಪ್ರಮಾಣ ಎಷ್ಟು ಬೇಕಾಗ್ತದೆ ಈ ತಳಿಯಲ್ಲಿ ಅಂದ್ರೆ ಈ ಮೀಟರ್ ಅಲಸಂದೆ ಸುಮಾರು 1-1.5 kg ಅಷ್ಟು ನಾವು 1 acre ಬೀಜ ಬೇಕಾಗ್ತದೆ. ನಂತರ ಪೋಷಕಾಂಶಗಳ ಅವಶ್ಯಕತೆ ಪ್ರಮುಖ ಆಗಿರ್ತದೆ. ಯಾಕಂದ್ರೆ ಸೊ ನಾವು 2 ಪೋಷಕಾಂಶಗಳನ್ನ ಕೊಡಬೇಕಾಗತ್ತೆ. ಮಣ್ಣಿಗೆ ಕೊಡುವಂತದ್ದು ಸಾವಯವ ಪೋಷಕಾಂಶಗಳು ಏನು ಸಗಣಿ ಗೊಬ್ಬರ ಅಂತ ಹೇಳಿದ್ವಲ್ಲ, ಗಿಡದ ಬೆಳವಣಿಗೆಗೆ ರಾಸಾಯನಿಕಗಳ ಅವಶ್ಯಕತೆ ಇರ್ತದೆ. ಅಂದ್ರೆ 16-17 ಪೋಷಕಾಂಶಗಳ ಅವಶ್ಯಕತೆ ಇರ್ತದೆ. ಮುಖ್ಯವಾಗಿ 3 ಪೋಷಕಾಂಶಗಳು ವಾತಾವರಣದಲ್ಲಿ ಸಿಗುವಂತದ್ದು. ಸೊ ಇನ್ನೂ ಪ್ರಮುಖ 3 ಪೋಷಕಾಂಶಗಳು ಸಾರಜನಕ, ರಂಜಕ, ಪೊಟ್ಯಾಶ್ ಅನ್ನ ನಾವು ಯೂರಿಯಾ ರಾಕ್ ಪೊಟ್ಯಾಶ್ ಮುಖಾಂತರ ಕೊಡಬೇಕಾಗತ್ತೆ. ಸೊ ಇಲ್ಲಿ ಸಾರಜನಕ, ರಂಜಕ, ಪೊಟ್ಯಾಶ್ 1 acre 10 kg ಎಷ್ಟು ಸಾರಜನಕ, 20 kg ಎಷ್ಟು ರಂಜಕ, 24 kg ಎಷ್ಟು ಪೊಟ್ಯಾಶ್ ಅನ್ನ ನಾವು ಕೊಡಬೇಕಾಗ್ತದೆ. ಇಷ್ಟು ಬೇಸಾಯ ಸಾಮಗ್ರಿಗಳನ್ನು ಈ ಬೆಳೆಗೆ ಅವಶ್ಯಕತೆ ಆಗಿರ್ತದೆ. ಇನ್ನು ಲಘು ಪೋಷಕಾಂಶಗಳ ಬಗ್ಗೆ ಹೇಳೋದಾದ್ರೆ ಇದನ್ನ ಹೇಗೆ ನಿರ್ವಹಿಸುವುದು ಮತ್ತೆ ಇದಕ್ಕೇನಾದ್ರೂ ವಿಧಾನಗಳಿದೆಯಾ ಹೇಗೆ? ಹೌದು, ನಾನು ಈಗಾಗಲೇ ಹೇಳಿದೆ ಪ್ರಮುಖ ಪೋಷಕಾಂಶಗಳು ಮೂರು ಆಗಿರ್ತವೆ, ಸಾರಜನಕ, ರಂಜಕ, ಪೊಟ್ಯಾಶ್. ಉಳಿದಿರುವಂತ ಲಘು ಪೋಷಕಾಂಶಗಳನ್ನ ನಾವು ನ್ಯೂನತೆ ರೂಪದಲ್ಲಷ್ಟೇ ಕಾಣಬಹುದು, ಯಾಕಂದ್ರೆ ಅದು ನಮಗೆ ಕಣ್ಣಿಗೆ ಕಾಣುವುದಿಲ್ಲ. ಸೊ ಇದನ್ನ ಹೋಗ್ಲಾಡಿಸೋದಿಕ್ಕೆ ತರಕಾರಿ ಸ್ಪೆಷಲ್ ಅಂತ ನಾನು ಈಗಾಗಲೇ ಹೇಳಿದೆ, ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರದವರು ಅಭಿವೃದ್ಧಿಪಡಿಸಿರುವಂತ ಮೈಕ್ರೋನ್ಯೂಟ್ರಿಯಂಟ್ಸ್ ಮಿಕ್ಸರ್ ಆಗಿರ್ತದೆ ಇದರಲ್ಲಿ. ಸೊ ಇದನ್ನ ನಾವು 2 ಗ್ರಾಂ 1 ಲೀಟರ್ ನೀರಿನಲ್ಲಿ ಬೆರೆಸಿ ಇದರೊಟ್ಟಿಗೆ ಸೋಪಿನ ಪುಡಿ ಏನಿರ್ತದಲ್ಲ ಬಟ್ಟೆ ಒಗೆಯೋಕೆ ಬಳಸುವಂತ ಸೋಪಿನ ಪುಡಿ ಮತ್ತೆ ನಿಂಬೆ ರಸವನ್ನು ಮಿಶ್ರಣ ಮಾಡಿ ನಾವು ನಾಟಿ ಮಾಡಿದ 45 ದಿನಗಳಂತ ಮೊದಲನೇ ಸಿಂಪಡಣೆ ಮಾಡಿ ತದನಂತರ 15 ದಿನಗಳ ಅಂತರದಲ್ಲಿ 2-3 ಸಿಂಪಡಣೆ ಮಾಡುವುದರಿಂದ ಈ ಪೋಷಕಾಂಶಗಳ ನ್ಯೂನತೆಯನ್ನು ಹೋಗ್ಲಾಡಿಸಲಿಕ್ಕೆ ಅನುಕೂಲ ಮಾಡ್ತದೆ. ಮತ್ತೆ ಈ ತರಕಾರಿ ಸ್ಪೆಷಲ್ ಬಳಸೋದ್ರಿಂದ ಏನಾಗುತ್ತೆ, ಬೆಳೆಯ ಅವಧಿ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಮತ್ತೆ ಕಾಯಿಗಳಲ್ಲಿ ಒಂದು, ಯಾಕಂದ್ರೆ ಪ್ರಮುಖ ಪೋಷಕಾಂಶಗಳು ಒಟ್ಟಿಗೆ ನಾವು ಸೂಕ್ಷ್ಮ ಪೋಷಕಾಂಶಗಳು ಕೊಟ್ಟಾಗ ಕಾಯಿಯ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತದೆ. ಮತ್ತೆ ಮಾರ್ಕೆಟ್ ಶೆಲ್ಫ್ ಲೈಫ್ ಅಂತ ಏನ್ ಕರಿತೀವಲ್ಲ ಅದು ಕೂಡ ತುಂಬಾ ಚೆನ್ನಾಗಿರ್ತದೆ. ಇಳುವರಿ ಕೂಡ 15% ಅಷ್ಟು ಇಳುವರಿ ಕೂಡ ಜಾಸ್ತಿ ಆಗೋದನ್ನ ನಾವು ಈಗಾಗಲೇ ಪ್ರಾತ್ಯಕ್ಷಿಕೆಗಳ ಮುಖಾಂತರ ಕಂಡುಕೊಂಡಿದ್ದೀವಿ ಸರ್. ಈಗ ಇಳುವರಿ ಬಗ್ಗೆ ತಾವು ಹೇಳಿದ್ರಿ, ಈಗ ಇಳುವರಿ ಒಟ್ಟಾರೆಯಾಗಿ ಹೇಗಿರುತ್ತೆ ಮತ್ತೆ ಕೊಯ್ಲಿನ ಸಂದರ್ಭ ಏನೆಲ್ಲ ಮಾಡಬೇಕಾಗುತ್ತೆ? ಸೊ ನಾವು ಈ ಮೀಟರ್ ಅಲಸಂದೆಯಲ್ಲಿ ಕೊಯ್ಲನ್ನು ಮಾಡಬೇಕಾದ್ರೆ ಮುಖ್ಯವಾಗಿ ಇದು ತರಕಾರಿಗೆ ಬಳಸೋದ್ರಿಂದ ಜಾಸ್ತಿ ದಿನ ಬಿಡಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಬಿಟ್ಟರೆ ಬೀಜದ ಬೆಳವಣಿಗೆ ಆಗ್ತದೆ. ಸೊ ತರಕಾರಿಗೆ ಬಳಸಲಿಕ್ಕೆ ಆಗೋದಿಲ್ಲ, ದಿನ ಬಿಟ್ಟು ದಿನ ನಾವು ಕೊಯ್ಲನ್ನು ಮಾಡಬೇಕಾಗತ್ತೆ. ಸೊ ಒಂದು ದಿನ ಬಿಟ್ಟರೂ ಕೂಡ ನಾರಿನಂಶ ಜಾಸ್ತಿ ಆದಾಗ ಇದು ನಮಗೆ ಪದಾರ್ಥ ಮಾಡಲಿಕ್ಕೆ ಅಷ್ಟು ಅನುಕೂಲ ಆಗಿರೋದಿಲ್ಲ. ಸೊ ಇದು ಇಳುವರಿ ಹೇಳೋದಾದ್ರೆ ಸುಮಾರು 6-10 ಟನ್ ಅಷ್ಟು ಇಳುವರಿಯನ್ನು ನಾವು 1 ಎಕರೆಗೆ ಪಡ್ಕೋಬಹುದು. ಇನ್ನು ನೀರಾವರಿ ಬಗ್ಗೆ ಮಾತಾಡೋದಾದ್ರೆ ಯಾವ ರೀತಿಯಾದಂತಹ ನೀರಾವರಿ ಎಷ್ಟು ಬೇಕಾಗುತ್ತೆ, ಹೇಗೆ? ಇದು ಕರಾವಳಿಯಲ್ಲಿ ಒಂದು ಮಣ್ಣಿನ ಗುಣಧರ್ಮ ನೋಡ್ಕೊಂಡು ನಾವು ನೀರಾವರಿ ವ್ಯವಸ್ಥೆಯನ್ನ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಉಳಿ ಮಣ್ಣು ಆಗಿರೋದ್ರಿಂದ ಅಸಿಡಿಕ್ ಸಾಯ್ಲ್ ಅಂತ ಏನ್ ಕರಿತೀವಲ್ಲ ಅದರಿಂದ ಹೆಚ್ಚು ನೀರು ಹಿಡ್ಕೊಳ್ಳೋ ಶಕ್ತಿ ಸ್ವಲ್ಪ ಕಡಿಮೆ ಇರ್ತದೆ ನಾವು. ಸೊ ವಾತಾವರಣಕ್ಕೆ ಅನುಗುಣವಾಗಿ 2-3 ದಿನಕ್ಕೊಮ್ಮೆ ಕೊಡ್ಬೇಕಾಗತ್ತೆ. ಸೊ ಹನಿ ನೀರಾವರಿ ಬಳಸೋದಾದ್ರೆ ದಿನಕ್ಕೊಮ್ಮೆ 10 ನಿಮಿಷದ ನೀರು ಕೊಟ್ಟರೆ ನಾವು ಗಿಡಕ್ಕೆ ಸಾಕಾಗ್ತದೆ. ಇನ್ನು ಆಸರೆಯ ಬಗ್ಗೆ ಮಾತಾಡೋದಾದ್ರೆ ಯಾವ ರೀತಿಯಾಗಿ ಅದಕ್ಕೆ? ಸೊ ನಾನು ಮೊದಲೇ ಹೇಳಿದಾಗೆ ಇದು ಮೀಟರ್ ಅಲಸಂದೆ ಅಂದ್ರೆ ಹಬ್ಬುವ ತಳಿಯಾಗಿರ್ತದೆ. ಸೊ ಇದನ್ನ ನಾವು ಮೇಲೆಗೆ ಅಂದ್ರೆ ಕಂಬಗಳ ಅಥವಾ ಯಾವ್ದು ಸ್ಥಳೀಯ ಗಿಡಗಳ ಕೂಡ ಹಬ್ಬಿಸಬಹುದು, ಬಟ್ ಕೂಲಿಗಳ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ಇದು. ಸೊ ನಾವು ಇನ್ನೊಂದು 6 ಮೀಟರ್ ಉದ್ದದ ಒಂದು GI ಮೆಶ್ ಅನ್ನ ನಾವು ಹಾಟಿ ಮಾಡಿದ 20 ದಿನಗಳ ನಂತರ ಅಳವಡಿಸೋದ್ರಿಂದ ಬಳ್ಳಿಗಳು ಹಬ್ಕೊಂಡೋಗಿ ನಮ್ಗೆ ಕೊಯ್ಲು ಮಾಡ್ಲಿಕ್ಕೆ ಕೂಡ ಅನುಕೂಲ ಆಗ್ತದೆ. ಮತ್ತೆ ಸೂರ್ಯಕಿರಣಗಳು ನೇರವಾಗಿ ಗಿಡಕ್ಕೆ ಬಿದ್ದಾಗ ಹೊಸ ಚಿಗುರು ಬಂದು ಹೂವ ಬರೋ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ. ಸೊ ಆದ್ರಿಂದ ಇದು ಆಸರೆ ಕೊಡುವುದು ತುಂಬಾ ಅವಶ್ಯಕತೆ ಆಗಿರ್ತದೆ ಸರ್. ಇದರಲ್ಲಿ ಅಂತರ್ಬೇಸಾಯದ ಅವಕಾಶಗಳು ಏನಾದ್ರೂ ಇದೆಯಾ? ಅಂತರ್ಬೇಸಾಯ ಅಂದ್ರೆ ಇದು ಅಂದ್ರೆ ನಾವು ತುಂಬಾ ಸ್ಪೇಸಿಂಗ್ ತುಂಬಾ ಅಂತರ ಕಡಿಮೆ ಇರೋದ್ರಿಂದ ಅಂತರ ಬೇಸಾಯಕ್ಕೆ ಅಷ್ಟು ಪ್ರಾಮುಖ್ಯತೆ ಇರೋದಿಲ್ಲ, ಬಟ್ ಇಲ್ಲಿ ಕಳೆಗಳ ನಿರ್ವಹಣೆ ಮಾಡೋದು ತುಂಬಾ ಅವಶ್ಯಕತೆ ಇರ್ತದೆ. ಸೊ ಕಳೆಗಳ ನಿರ್ವಹಣೆ ಯಾವ ತರ ಅಂದ್ರೆ ನಾಟಿ ಮಾಡಿದ 40 ದಿನಗಳ ನಂತರ ಗೊಬ್ಬರವನ್ನು ಕೊಡಬೇಕಾಗತ್ತೆ, ಮೇಲ್ಗೊಬ್ಬರ. ಆ ಸಮಯದಲ್ಲಿ ನಾವು ಕಳೆಯನ್ನ ತೆಗಿಬೇಕಾಗುತ್ತೆ. ಇನ್ನು ಈ ಒಂದು ಬೆಳೆಗೆ ಬಾಧಿಸುವಂತಹ ಸಾಮಾನ್ಯ ಕೀಟ ಆಗಿರ್ಬೋದು ಅಥವಾ ರೋಗಗಳಾಗಿರ್ಬೋದು ಏನೆಲ್ಲ ಇವೆ? ಸಾಮಾನ್ಯವಾಗಿ ಇಲ್ಲಿ ಅಂದ್ರೆ ಪ್ರಮುಖ ಕೀಟಗಳ ಬಗ್ಗೆ ಹೇಳ್ಬೇಕಾದ್ರೆ ರಸ ಇರೋ ಕೀಟಗಳ ಸಮಸ್ಯೆ ಜಾಸ್ತಿ ಇರ್ತದೆ, ಸಸ್ಯ ಏನುಗಳು ಅಂತ ಕರಿತೀವಿ ಫಿಡ್ಸ್ ಅಂತ. ಸೊ ಇದು ಏನ್ ಮಾಡ್ತದೆ ಅಂದ್ರೆ ಎಲೆಯಲ್ಲಿ ಹಸಿರು ಪದಾರ್ಥ ಅಂದ್ರೆ ರಸವನ್ನ ಹೀರ್ಕೊಂಡು ಬೆಳವಣಿಗೆ ಕುಂಠಿತ ಆಗುತ್ತೆ. ಸೊ ಈ ಹಸಿರು ಪದಾರ್ಥ ಹೀರ್ಕೊಂಡಿರೋದನ್ನ ಅದನ್ನ ತಿನ್ನೋದಿಕ್ಕೆ ಇರುವೆಗಳು ಕೂಡ ಬರ್ತದೆ. ಸೊ ಇದರಿಂದ ಏನಾಗುತ್ತೆ, ಸೆಕೆಂಡರಿ ಇನ್ಫೆಕ್ಷನ್ ಆಗಿ ಫಂಗಲ್ ಇನ್ಫೆಕ್ಷನ್ ಕೂಡ ಆಗುತ್ತೆ. ಸೊ ಈ ಸಕ್ಕಿಂಗ್ ಪೆಸ್ಟ್ ಏನು ರಸ ಇರೋ ಕೀಟಗಳನ್ನ ಮೊದಲನೇ ನಾವು ಹೋಗಿ ಕೀಟನಾಶಕಗಳ ಸಿಂಪಡಣೆ ಮಾಡದೆ ಹತೋಟಿ ಮಾಡ್ಕೋಬೇಕು ಅನ್ನೋದಾದ್ರೆ ಹಳದಿ ಮತ್ತೆ ನೀಲಿ ಅಂಟುಗಳನ್ನ ಸಿಗ್ತದೆ. ಸೊ ಇದನ್ನ ಬಳಸೋದ್ರಿಂದ ನಾವು 1 ಎಕರೆಗೆ ಸುಮಾರು 10-20 ಜಾಗಗಳಲ್ಲಿ ಹಳದಿ ಮತ್ತು ನೀಲಿ ಅಂಟುಗಳನ್ನ ಬಳಸೋದ್ರಿಂದ ಏನಾಗತ್ತೆ ಅಂದ್ರೆ ಈ ರಸ ಇರೋ ಕೀಟಗಳು ಆ ಕಲರ್ಗೆ ಅಟ್ರಾಕ್ಟ್ ಆಗ್ತದೆ. ಸೊ ಆ ಕಲರ್ಗೆ ಅಟ್ರಾಕ್ಟ್ ಆದಾಗ ಅದರಲ್ಲಿ ಅಂಟಿನ ಪದಾರ್ಥ ಇರೋದ್ರಿಂದ ರಸ ಇರೋ ಕೀಟಗಳ ಗಾತ್ರ ತುಂಬಾ ಚಿಕ್ಕದಾಗಿರೋದ್ರಿಂದ ಏನಾಗುತ್ತೆ, ಅದು ಅಂಟಿನ ಮೇಲೆ ಕೂತ್ಕೊಂಡಾಗ ಆರ್ಲಿಕ್ಕೆ ಆಗೋದಿಲ್ಲ ನೆಕ್ಸ್ಟ್. ಸೊ ಅಲ್ಲಿ ಅದ್ರ ಜೀವನ ಚಕ್ರ ಮುಗೀತದೆ, ನೆಕ್ಸ್ಟ್ ಸಂತತಿ ಅಭಿವೃದ್ಧಿ ಆಗೋದಿಲ್ಲ. ಈ ರೀತಿಯಾಗಿ ನಾವು ಕೀಟಗಳನ್ನ ಹತೋಟಿ ಮಾಡ್ಕೋಬಹುದು. ಸೊ ನಾವು ಯಾವುದೇ ಸಿಂಪಡಣೆ ಮಾಡೋಕ್ಕೂ ಮುಂಚಿತವಾಗಿ ಖಾತರಿ ಪಡಿಸ್ಕೊಳ್ಳೋದೇನಂದ್ರೆ ನಾವು ಮಣ್ಣಿನಲ್ಲಿ ಸಂರಕ್ಷಣೆಯನ್ನ ಮಾಡ್ಕೋಬೇಕು. ಮಣ್ಣಿನಲ್ಲಿ ಸಂರಕ್ಷಣೆ ಮಾಡೋದ್ರಿಂದ ಏನಾಗುತ್ತೆ, ಜೈವಿಕ ಗೊಬ್ಬರಗಳನ್ನ ಬಳಸೋದ್ರಿಂದ ಈ ಕೀಟಗಳ ಮೊಟ್ಟೆ ಇಡೋ ಸಾಮರ್ಥ್ಯಗಳನ್ನ ಕಡಿಮೆ ಮಾಡ್ಕೋಬಹುದು. ಸೊ ಇದರಿಂದ ಕೀಟನಾಶಕಗಳ ಬಳಸೋದನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಈಗ ನಾವು ಕೀಟನಾಶಕಗಳು ಬಳಸಿದ ಮೇಲೆ ಕನಿಷ್ಠ 20-30 ದಿವಸಗಳು ವೇಟಿಂಗ್ ಪೀರಿಯಡ್ ಅಂತ ಇರ್ತದೆ. ಸೊ ಆ ಅವಧಿಯಲ್ಲಿ ನಾವು ಕಾಯಿಗಳನ್ನು ಹಾರ್ವೆಸ್ಟ್ ಅಂದರೆ ಕೊಯ್ಲು ಮಾಡಿ ನಾವು ಪದಾರ್ಥ ಸೇವನೆ ಮಾಡಬಾರ್ದು. ಸೊ ಇದರಿಂದ ನಮಗೆ ಮನುಷ್ಯರಿಗೆ ಹಾನಿಯಾಗೋದು ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಇದನ್ನು ನಾವು ಮೊದಲನೇ ಹೋಗಲಾಡಿಸಬೇಕು ಅಂದರೆ ಮಣ್ಣಿನ ಸಂರಕ್ಷಣೆಯ ಅವಶ್ಯಕತೆ ಇರ್ತದೆ. ಸೊ ಪ್ರಮುಖವಾಗಿ ಯಾವುದೇ ರೋಗ ಕೀಟಗಳನ್ನು ಅವಾಯ್ಡ್ ಮಾಡಬೇಕು ಅಂದರೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕೂಡ ಅವಶ್ಯಕತೆ ಇರ್ತದೆ. ನೆಕ್ಸ್ಟ್ ರೋಗಗಳ ಬಗ್ಗೆ ಹೇಳೋದಾದರೆ ಇಲ್ಲಿ ಎಲೆ ಚುಕ್ಕೆ ರೋಗ ಬರ್ತದೆ. ಸೊ ಎಲೆ ಚುಕ್ಕೆ ರೋಗ ಬಂದರೆ ಯಾವ ಥರ ಇರ್ತದೆ, ಇದು ಅಂದರೆ ಎಲೆ ಮೇಲೆ ಸಣ್ಣ ಕಪ್ಪಿನ ಚುಕ್ಕೆಗಳು ಬಂದು ಅದು ಏನಾಗುತ್ತೆ ನಂತರ ಹಳದಿಯಾಗಿ ಗಿಡ ಪೂರ್ತಿ ಒಣಗೋಗುತ್ತೆ. ಇದರಿಂದ ಇಳುವರಿ ತುಂಬ ಕಡಿಮೆ ಆಗ್ತದೆ. ಸೊ ನೆಕ್ಸ್ಟ್ ಕೀಟ, ಇನ್ನೊಂದು ಕೀಟ ಇದೆ ಅಂದರೆ ಕಾಂಡ ಕೊರಕ ಮತ್ತು ಕಾಯಿ ಕೊರಕ ಅಂತ ಬರ್ತದೆ. ಸೊ ರಸ ಇರೋ ಕೀಟಗಳೊಟ್ಟಿಗೆ ಇದು ಕೂಡ ಒಂದು ಕೀಟ ಬರೋದ್ರಿಂದ ಇದು ಏನಾಗುತ್ತೆ ಬೆಳೆದ ಕಾಯಿಗಳನ್ನು ತಿಂದು ಅದರಲ್ಲಿರುವಂಥ ಎಲ್ಲ ಅಂಶ ತಿಂದು ಗಿಡ ಪೂರ್ತಿ ಇದಾಗುತ್ತೆ ಮತ್ತು ಇಳುವರಿ ನಮಗೆ ತುಂಬ ಕಡಿಮೆ ಆಗುತ್ತೆ. ಸೊ ಇಲ್ಲಿ ನಾವು ಯಾವುದೇ ಕೀಟ ರೋಗಗಳನ್ನು ಮುಖ್ಯವಾಗಿ ಹತೋಟಿ ಮಾಡ್ಕೋಬೇಕು ಅಂದರೆ ನಾನು ಜೈವಿಕ ಗೊಬ್ಬರಗಳಂತ ಹೇಳಿದೆ. ಸೊ ಯಾವ ಥರ ಜೈವಿಕ ಗೊಬ್ಬರಗಳನ್ನು ಬಳಸಬೇಕಾಗತ್ತೆ ಅನ್ನೋದಾದರೆ ಇಲ್ಲಿ ಅರ್ಕ ಸೂಕ್ಷ್ಮಾಣುಜೀವಿಗಳ ಮಿಶ್ರಣ ಇದೆ, ಟ್ರೈಕೋಡರ್ಮ ಆಗ್ಬೋದು, ಬೇವಿನ ಹಿಂಡಿ ಆಗ್ಬೋದು. ಸೊ ಇವೆಲ್ಲ ಬಳಸೋದ್ರಿಂದ ಮಣ್ಣಿನಲ್ಲಿ ಏನು ಬೇವಿನ ಹಿಂಡಿಯಲ್ಲಿ ಏನು ಅಜಾಡಿರಕ್ಟಿನ್ ಅನ್ನೋ ಅಂಶ ಇರೋದ್ರಿಂದ ಸೊ ಈ ಅಂಶ ನಾವು ಕೀಟಗಳು ತಿಂದಾಗ ಏನಾಗುತ್ತೆ ಮೊಟ್ಟೆ ಇಡುವ ಸಾಮರ್ಥ್ಯನ ಕಡಿಮೆ ಮಾಡ್ತದೆ. ಸೊ ಆ ಕೆಮಿಕಲ್ ತಿಂದಾಗ ಅದು ಕೀಟ ನೆಕ್ಸ್ಟ್ ಅದರದ್ದು ಮೊಟ್ಟೆ ಇಡೋದಿಲ್ಲ, ಆಗ ಸಂತತಿ ಕಡಿಮೆ ಆಗ್ತದೆ. ಸೊ ಅಭಿವೃದ್ಧಿ ಏನು ಯಾವಾಗ ಕೀಟಗಳ ಮೊಟ್ಟೆ ಇಡೋ ಸಾಮರ್ಥ್ಯ ಕಳ್ಕೊಳ್ತದೋ ಅಭಿವೃದ್ಧಿ ಸಂತತಿ ಕಡಿಮೆ ಆದಾಗ ಕೀಟಗಳ ಹರಡುವಿಕೆ ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ನೆಕ್ಸ್ಟ್ ಅರ್ಕ ಮೈಕ್ರೋಬಿಯಲ್ ಕನ್ಸರ್ಷಮ್ ಅಂತ ಏನು ಹೇಳ್ದಲ್ಲ, ಇದು ಎಲ್ಲ ಥರ ಬೆಳೆಗಳಿಗೂ ಬಳಸ್ಬೋದು, ತರಕಾರಿ ಬೆಳೆಗಳಿಗೆ ಅಂತೆಲ್ಲ ಕೃಷಿಯಲ್ಲಿ ಎಲ್ಲ ಬೆಳೆಗಳಿಗೂ ಬಳಸ್ಬೋದು. ಇದನ್ನು ಮೂರು ರೀತಿಯಾಗಿ ನಾವು ಬಳಸ್ಬೋದು. ಮೊದಲನೇದಾಗಿ ಬೀಜೋಪಚಾರ ಮಾಡ್ಕೋಬೋದು. ಸೊ ಒಂದು 20 ಗ್ರಾಮ್ ಒಂದು ಲೀಟರ್ ನೀರಿನಲ್ಲಿ ಮಿಕ್ಸ್ಚರ್ ಮಾಡಿ ಬೀಜಗಳನ್ನು ಅದ್ದಿ ಒಂದು ಅರ್ಧ ಗಂಟೆ ಇಟ್ಟು ನಂತರ ಒಣಗಿಸಿದ ನಂತರ ಬೀಜಗಳನ್ನು ನಾಟಿ ಮಾಡ್ಬೋದು. ಸೊ ನೆಕ್ಸ್ಟು ಮಣ್ಣಿಗೆ ಸೇರಿಸುವಂಥದ್ದು, ಮಣ್ಣಿಗೆ ಯಾವ ಥರ ಸೇರಿಸಬೇಕಾಗತ್ತೆ ಅಂದರೆ ನಮ್ಮದು 500 kg ಸಗಣಿ ಗೊಬ್ಬರ ಅಂದರೆ ಒಣಗಿರೋ ಸಗಣಿ ಗೊಬ್ಬರ, ಫ್ರೆಶ್ ಸಗಣಿ ಇಲ್ಲ, ಸಗಣಿ ಗೊಬ್ಬರಕ್ಕೆ ಇದು ನಾವು 1 kg ಸೂಕ್ಷ್ಮಾಣುಜೀವಿಗಳ ಮಿಶ್ರಣವನ್ನು ಮಿಶ್ರಣ ಮಾಡಿ ನಾವು ಮಣ್ಣಿಗೆ ಸೇರಿಸೋದ್ರಿಂದ ಆ ಸೂಕ್ಷ್ಮಾಣುಜೀವಿಗಳು ಮಣ್ಣಿನಲ್ಲೇ ಅಭಿವೃದ್ಧಿ ಆಗೋದ್ರಿಂದ ಸೊ ಈ ಬರುವಂಥ ರೋಗ ಕೀಟಗಳನ್ನು ಕೂಡ ಕಡಿಮೆ ಮಾಡ್ತಾರೆ. ಪ್ಲಸ್ ಈ ಸೂಕ್ಷ್ಮಾಣುಜೀವಿಗಳ ಮಿಶ್ರಣದಲ್ಲಿ ಏನಿರ್ತದೆ ನಮ್ಮ ಪೋಷಕಾಂಶಗಳ ಕೂಡ ಇರೋದ್ರಿಂದ ಮಣ್ಣಿಗೂ ಕೂಡ ನ್ಯೂಟ್ರಿಯೆಂಟ್ಸ್ ಸಿಗ್ತದೆ, ಪ್ಲಸ್ ರೋಗ ನಿರೋಧಕ ಶಕ್ತಿ ಕೂಡ ಬರ್ತದೆ, ಮತ್ತು ಸಾರಜನಕವನ್ನು ಸ್ಥಿರೀಕರಿಸಿ ರಂಜಕವನ್ನು ಒದಗಿಸುವಂಥ ಅಂಶಗಳು ಈ ಸೂಕ್ಷ್ಮಾಣುಜೀವಿಗಳಲ್ಲಿ ಇರೋದ್ರಿಂದ ರೋಗ ಕೀಟಗಳನ್ನು ಕೂಡ ನಾವು ಹತೋಟಿ ಮಾಡ್ಕೋಬೋದು. ಮೇಡಮ್, ಈಗ ಗೊಬ್ಬರಗಳ ಬಗ್ಗೆ ಮಾತಾಡ್ತಾ ಜೈವಿಕ ಗೊಬ್ಬರಗಳನ್ನ ಹೇಗೆ ಇಲ್ಲಿ ಬಳಸಬಹುದು? ಸೊ ನಾನು ಈಗಾಗಲೇ ಹೇಳಿದ್ದೀನಿ ಸರ್, ಜೈವಿಕ ಗೊಬ್ಬರಗಳಂದರೆ ಹಲವಾರು ಥರ ಜೈವಿಕ ಗೊಬ್ಬರಗಳು ಬರ್ತದೆ. ಸೊ ಈ ಹಿಂಡಿಗಳನ್ನು ಕೂಡ ಜೈವಿಕ ಅಂದರೆ ನ್ಯಾಚುರಲ್ ಆಗಿ ಸಿಗುವಂಥದ್ದು ಅಂದರೆ ಪ್ಲಾಂಟ್ ಬೇಸ್ಡ್ ನ್ಯೂಟ್ರಿಯೆಂಟ್ಸನ್ನು ಜೈವಿಕ ಗೊಬ್ಬರಗಳಂತ ಏನು ಕರಿತೀವಿ. ಸೊ ಇದರಲ್ಲಿ ಪ್ರಮುಖವಾಗಿ ಇಲ್ಲಿ ನಾನು ಸ್ಟ್ರೆಸ್ ಮಾಡಿ ಹೇಳೋದಾದರೆ ಅರ್ಕ ಸೂಕ್ಷ್ಮಾಣುಜೀವಿಗಳ ಮಿಶ್ರಣವನ್ನು ಇಲ್ಲಿ ಸ್ಟ್ರೆಸ್ ಮಾಡಿ ಹೇಳ್ತೀನಿ. ಯಾಕಂದರೆ ಇದು ಬಳಸೋದ್ರಿಂದ ಏನಾಗುತ್ತೆ ಸಸ್ಯದ ಬೆಳವಣಿಗೆ ಮತ್ತು ಇಳುವರಿ ಕೂಡ ಹೆಚ್ಚು ಆಗುತ್ತೆ. ಸೊ ಈ ಜೈವಿಕ ಗೊಬ್ಬರವನ್ನು ಬೀಜೋಪಚಾರ ಮಾಡಿ ಮಣ್ಣಿಗೆ ಸೇರಿಸಬಹುದು, ಮತ್ತೆ ತೆಂಗಿನ ಹುಡಿ ಜೊತೆಗೆ ಕೂಡ ಸೇರಿಸಿ ಸುಲಭವಾಗಿ ಇದನ್ನು ನಾವು ಬಳಸಬಹುದು. ಸೊ ಈ ಸೂಕ್ಷ್ಮಾಣುಜೀವಿಗಳ ಮಿಶ್ರಣದಲ್ಲಿ ಏನಿರ್ತದೆ ಅಂದರೆ ಸಾರಜನಕವನ್ನು ಸ್ಥಿರೀಕರಿಸಿ ರಂಜಕ ಮತ್ತು ಸತುವನ್ನು ಕರಗಿಸುತ್ತದೆ. ಯಾಕಂದರೆ ಸಾರಜನಕ ಅಂಶ ಜಾಸ್ತಿ ಆದಾಗ ಸೊ ರಂಜಕ ಅಂಶ ಏನಿರ್ತದಲ್ಲ ಅದು ಸ್ಲೋ ರಿಲೀಸಿಂಗ್ ಅಂದರೆ ಸಾರಜನಕ ಇಮಿಡಿಯೇಟಾಗಿ ಸಿಗ್ತದೆ ಗಿಡಗಳಿಗೆ, ಈ ರಂಜಕ ಅಂಶ ಬೇಗ ಕರಗುವುದಿಲ್ಲ. ಸೊ ನಿಧಾನವಾಗಿ ಕರಗುವಂತ ಆಗಿರ್ತದೆ. ಸೊ ಈ ಸೂಕ್ಷ್ಮಾಣುಜೀವಿಗಳನ್ನು ಬಳಸೋದ್ರಿಂದ ಏನಾಗುತ್ತೆ ರಂಜಕ ಅಂಶ ಮತ್ತು ಸತುವಿನ ಅಂಶ ಕರಗಿಸಿ ಗಿಡಗಳಿಗೆ ಪೋಷಕಾಂಶಗಳು ಸಿಗುವ ರೀತಿಯಲ್ಲಿ ಈ ಸೂಕ್ಷ್ಮಾಣುಜೀವಿಗಳ ಕೆಲಸ ಮಾಡ್ತದೆ, ಮತ್ತೆ ಈ ಸಸ್ಯದ ಬೆಳವಣಿಗೆಯನ್ನು ಪ್ರಚೋದಿಸುತ್ತೆ. ಏನು ಯಾವ ಜೈವಿಕ ಗೊಬ್ಬರಗಳು ಬಳಸೋದ್ರಿಂದ ಸಸ್ಯದ ಬೆಳವಣಿಗೆ ಪ್ರಚೋದಿಸೋದ್ರಿಂದ ಸೂಕ್ಷ್ಮಾಣುಜೀವಿಗಳು ಬೇರೆ ಬೇರೆ ರೀತಿ ಅಂದರೆ ನಾವು ಬೇರೆ ಬೇರೆ ಥರ ಸೂಕ್ಷ್ಮಾಣುಜೀವಿಗಳನ್ನು ಬಳಸೋ ಅವಶ್ಯಕತೆ ಇಲ್ಲ. ಇದರಲ್ಲೇ ಒಂದೇ ಅರ್ಕಾಣು ಸೂಕ್ಷ್ಮಾಣುಜೀವಿಗಳ ಮಿಶ್ರಣದಲ್ಲಿ ಮೂರು ಸೂಕ್ಷ್ಮಾಣುಜೀವಿಗಳು ಇರೋದ್ರಿಂದ ಇದನ್ನು ಬೇರೆ ಬೇರೆ ಥರ ಸೂಕ್ಷ್ಮಾಣುಜೀವಿಗಳ ಬಳಸೋ ಅವಶ್ಯಕತೆ ಕೂಡ ಕಡಿಮೆ ಆಗ್ತದೆ. ಮತ್ತು ಇದು ಬೀಜದ ಏನು ಮೊಳಕೆ ಒಡೆಯೋ ಪ್ರಮಾಣ ಕೂಡ ಜಾಸ್ತಿ ಇರ್ತದೆ. ಅದರೊಟ್ಟಿಗೆ ಏನಾಗಲೇ ರಾಸಾಯನಿಕ ಗೊಬ್ಬರಗಳನ್ನು ಏನು ಶಿಫಾರಸು ಮಾಡಿದಲ್ಲ ಅದರ ಪ್ರಮಾಣವನ್ನು ಇದು ಬಳಸೋದ್ರಿಂದ ಅಂದರೆ ಪ್ರತಿ ವರ್ಷ ನಾವು ಸೂಕ್ಷ್ಮಾಣುಜೀವಿಗಳನ್ನು ಬಳಸೋದ್ರಿಂದ ರಾಸಾಯನಿಕ ಗೊಬ್ಬರಗಳ ಬಳಸೋದನ್ನು ನಾವು ಅಪ್ ಟು ಒಂದು 25% ಅಂದರೆ ಶೇಕಡ 25% ಪರ್ಸೆಂಟ್ ಅಷ್ಟು ನಾವು ಕಡಿಮೆಯನ್ನ ಮಾಡ್ಕೋಬಹುದು. ಮತ್ತೆ ಇದರಲ್ಲಿ ವಿವಿಧ ಬೆಳೆಗಳಲ್ಲಿ ನಾವು ಪ್ರಾತ್ಯಕ್ಷಿಕೆಗಳಲ್ಲಿ ನೋಡೋದಾದ್ರೆ 15-17% ಅಷ್ಟು ಇಳುವರಿಯನ್ನು ಕೂಡ ನಾವು ಹೆಚ್ಚಾಗಿರೋದು ಈ ಸೂಕ್ಷ್ಮಾಣುಜೀವಿಗಳ ಮಿಶ್ರಣದಲ್ಲಿ ಕಾಣಬಹುದು. ಮತ್ತೆ ಮುಖ್ಯವಾಗಿ ಏನಂದ್ರೆ ಮಣ್ಣಿನ ಸಂರಕ್ಷಣೆಯನ್ನ ಅಂದ್ರೆ ನಾವು ಸಂರಕ್ಷಿಸ್ಕೋಬಹುದು. ಯಾಕಂದ್ರೆ ಹಲವಾರು ಸೂಕ್ಷ್ಮಾಣುಜೀವಿಗಳಲ್ಲಿ ನಮ್ಮ ಮಣ್ಣಿನಲ್ಲೇ ಬೆಳವಣಿಗೆ ಆದಾಗ ಏನಾಗುತ್ತೆ, ಇದು ರೋಗ ನಿರೋಧಕ ಶಕ್ತಿ ಮಣ್ಣಿನಲ್ಲಿ ಬರೋದ್ರಿಂದ ರೋಗ ಕೀಟಗಳನ್ನ ಹತೋಟಿಯನ್ನ ನಾವು ಸುಲಭವಾಗಿ ಈ ಸೂಕ್ಷ್ಮಾಣುಜೀವಿಗಳು ಬಳಸೋದ್ರಿಂದ ಹತೋಟಿಯನ್ನ ಮಾಡ್ಕೋಬಹುದು. ಸೊ ಇದರೊಟ್ಟಿಗೆ ನಾನು ಈಗಾಗಲೇ ರಾಸಾಯನಿಕಗಳು ಬಳಸೋದ ಪ್ರಮಾಣವನ್ನು ಕೂಡ ಕಡಿಮೆ ಮಾಡ್ಕೋಬಹುದು ಸರ್. ಮೀಟರ್ ಅಲಸಂಡೆ ಕುರಿತು ಬಹಳಷ್ಟು ಮಾಹಿತಿಗಳನ್ನು ನೀಡಿದ್ರಿ ಮೇಡಮ್ ರಶ್ಮಿ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಇದುವರೆಗೆ ಮೀಟರ್ ಅಲಸಂಡೆ ಕೃಷಿಯ ಕುರಿತು ತೋಟಗಾರಿಕಾ ವಿಜ್ಞಾನಿ ಡಾ ರಶ್ಮಿ ಆರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಲತೀಶ್ ಪಾಲ್ದನೆ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಇದೀಗ ಕೇಳಿ ಪ್ರಕೃತಿಯ ಆಹಾರದ ಮೂಲ ಮಣ್ಣು ಈ ಕುರಿತು ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾ ಮಲ್ಲಿಕಾರ್ಜುನ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ICAR ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಮಲ್ಲಿಕಾರ್ಜುನ ಎಲ್ ಅವರು. ಇವತ್ತು ಮುಖ್ಯವಾಗಿ ಮಣ್ಣಿನ ಮಹತ್ವ, ಹಾಗೆಯೇ ಮಣ್ಣು ಯಾವ ರೀತಿಯಲ್ಲೆಲ್ಲ ನಮಗೆ ಕೃಷಿಗೆ ಉಪಯೋಗಕಾರಿ ಅನ್ನೋದರ ಬಗ್ಗೆ ಅವರು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಸಾಮಾನ್ಯವಾಗಿ ನಾವು ಕೇಳುವಂತಹ ಒಂದು ಮಾತಿದೆ, ಪ್ರಕೃತಿಯ ಆಹಾರದ ಮೂಲ ಮಣ್ಣು ಅಂತೇಳಿ, ಇದು ಹೇಗೆ ಸಾಧ್ಯ ಸರ್? ಮಣ್ಣು ನೈಸರ್ಗಿಕವಾಗಿ ದೊರೆತಂಥ ಒಂದು ಅತ್ಯಮೂಲ್ಯ ವಸ್ತು. 95% ಆಹಾರ ಮಣ್ಣಿನಿಂದ ದೊರೆಯುತ್ತದೆ. ಈಗ ನಾವು ಯಾವುದೇ ಒಂದು ಆಹಾರವನ್ನು ತೆಗೆದುಕೊಳ್ಳಿ, ಭತ್ತ, ರಾಗಿ, ಜೋಳ, ನವಣೆ, ಗೋಧಿ, ಪ್ರತಿಯೊಂದು ವಸ್ತುಗಳು ಸಹ ಮಣ್ಣಿಂದ, ತರಕಾರಿ ಇರಲಿ, ಯಾವುದೇ ಒಂದು ತೋಟಗಾರಿಕಾ ಬೆಳೆ ಇರಲಿ, ಪ್ರತಿಯೊಂದು ಆಹಾರ 95%-ಕ್ಕಿಂತ ಹೆಚ್ಚು ಆಹಾರ ಬರೋದು ಮಣ್ಣಿಂದ. ಈ ಮಣ್ಣು ಸಾವಿರಾರು ವರ್ಷಗಳ ಕಾಲ ಹವಾಮಾನದ ಪ್ರಕ್ರಿಯೆಗಳಿಂದ ಮತ್ತು ಮಣ್ಣು ಉತ್ಪತ್ತಿಯಾಗುವಂಥ ಕ್ರಿಯೆಗಳಿಂದ ಉತ್ಪತ್ತಿಯಾಗಿದೆ. ವಿವಿಧ ಬಗೆಯ ಮಣ್ಣು ಮತ್ತು ಹವಾಮಾನದ ಕಾರಣದಿಂದ ನಾವು ವೈವಿಧ್ಯಮಯವಾದಂಥ ಆಹಾರವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗಿದೆ. ಇಂಥ ಮಣ್ಣನ್ನು ನಾವು ಉಳಿಸುವುದು ಮತ್ತು ಮುಂದಿನ ಪೀಳಿಗೆಗೆ ಇದನ್ನು ಕಾಯ್ದಿರಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಇಂಥ ಜಾಗೃತಿಯನ್ನು ಮೂಡಿಸುವುದಕ್ಕಾಗಿ ವಿಶ್ವ ಮಣ್ಣು ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಕಳೆದ 5 ಡಿಸೆಂಬರ್ ನಾವು ವಿಶ್ವ ಮಣ್ಣು ದಿನಾಚರಣೆಯನ್ನು ಆಚರಿಸಿದ್ವಿ. ಇದು 10ನೇ ವಿಶ್ವ ಮಣ್ಣಿನ ದಿನಾಚರಣೆಯಾಗಿತ್ತು. ಇದರ ಒಂದು ಶೀರ್ಷಿಕೆ ಏನಿತ್ತಂದರೆ, ಮಣ್ಣು ಮತ್ತು ನೀರು ಜೀವದ ಮೂಲ, ಅವಿಲ್ಲ ಅಂದರೆ ಯಾವುದೇ ಜೀವಿ ಉದ್ಭವ ಆಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಜೀವಿಸಲು ಸಾಧ್ಯ ಇಲ್ಲ ಅಂತ. ಸರ್, ಈಗ ಇದರನ್ನು ಆಚರಿಸಲಿಕ್ಕೆ, ಈ ಡಿಸೆಂಬರ್ 5 ವಿಶ್ವ ಮಣ್ಣಿನ ದಿನ ಅಂತ ಆಚರಿಸಲಿಕ್ಕೆ ಏನು ಕಾರಣ, ಏನು ಉದ್ದೇಶ ಇದರದ್ದು ಸರ್? ಇದು ಮಣ್ಣು ಪ್ರಮುಖ ಪ್ರಾಕೃತಿಕ ಸಂಪನ್ಮೂಲ ಮತ್ತು ನಿಸರ್ಗದ ಕೊಡುಗೆ. ಇದನ್ನು ಸಂರಕ್ಷಣೆ ಇದೆಲ್ಲ ನಮ್ಮೆಲ್ಲರ ಹೊಣೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗಿ ಒಂದು ಮಣ್ಣಿನ ಸಂರಕ್ಷಣೆಯ ಬಗ್ಗೆ ಕಂಕಣ ತೊಟ್ಟಬೇಕು, ಇದನ್ನು ನಾವು ಸಂರಕ್ಷಣೆ ಮಾಡಬೇಕು. ಜಗತ್ತಿನಲ್ಲಿ ಹೆಚ್ಚುತ್ತಿರ್ತಕ್ಕಂಥ ಜನಸಂಖ್ಯೆಗೆ ಆಹಾರ ಪೂರೈಸಲು ಕೃಷಿ ಉತ್ಪಾದನೆ ಪ್ರಮಾಣ ಹೆಚ್ಚಿಸೋದೊಂದೇ ಅಲ್ಲ, ಅದನ್ನು ನಾವು ಇದು ಮಾಡಬೇಕು. ಯಾಕೆ ನಾವು ಮಣ್ಣು ದಿನಾಚರಣೆ ಇದರ ಹಿನ್ನೆಲೆ ಏನು, ಇದನ್ನು ಯಾಕೆ ಮಾಡ್ತಾರೆ ಅಂತಂದರೆ, ಪ್ರತಿ 4 ವರ್ಷಕ್ಕೊಮ್ಮೆ ಅಂತಾರಾಷ್ಟ್ರೀಯ ಮಣ್ಣು ವಿಜ್ಞಾನಿಗಳ ಒಕ್ಕೂಟ ಅಂತ, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಸಾಯಿಲ್ ಸೈಂಟಿಸ್ಟ್, ಇವರು ಪ್ರತಿ 4 ವರ್ಷಕ್ಕೊಮ್ಮೆ ವಿಶ್ವ ಮಣ್ಣು ವಿಜ್ಞಾನದ ಸಮಾವೇಶವನ್ನು ಮಾಡ್ತಾರೆ. ವಿಶ್ವ ಮಣ್ಣು ವಿಜ್ಞಾನದ ಸಮಾವೇಶ, ಅದು ವರ್ಲ್ಡ್ ಸಾಯಿಲ್ ಸೈನ್ಸ್ ಕಾಂಗ್ರೆಸ್ ಅಂತಂದು ದೆಹಲಿಯಲ್ಲಿ 1982 ಅದನ್ನು ಮಾಡಿದರು. ಅದನ್ನು 12ನೇ ವಿಶ್ವ ಮಣ್ಣು ವಿಜ್ಞಾನದ ಸಮಾವೇಶ ಆಗಿತ್ತು. 17ನೇ ವಿಶ್ವ ಮಣ್ಣು ವಿಜ್ಞಾನದ ಸಮಾವೇಶವನ್ನು ಥೈಲ್ಯಾಂಡ್ನಲ್ಲಿ ಮಾಡಿದರು. ಅದು ಡಿಸೆಂಬರ್ ತಿಂಗಳಲ್ಲಿ ಬಂದಿತ್ತು. ಮತ್ತು ಆ ಥೈಲ್ಯಾಂಡಲ್ಲಿ ಮಾಡಿದಾಗ 110 ದೇಶಗಳು ಅಲ್ಲಿ ಭಾಗಿಯಾಗಿದ್ದವು. ಮತ್ತು 2500 ಮಣ್ಣು ವಿಜ್ಞಾನಿಗಳು ಅಂತಾರಾಷ್ಟ್ರೀಯ ಮಾನ್ಯ ವಿಜ್ಞಾನಿಗಳು ಭಾಗಿಯಾಗಿದ್ದರು. ಅವರು ಅಲ್ಲಿರ್ತಕ್ಕಂಥ ರಾಜ ಬಹಳ ಮುತುವರ್ಜಿಯಿಂದ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬಹಳ ಅನುಕೂಲ ಮಾಡಿಕೊಟ್ರು. ಆವಾಗ ಎಲ್ಲ ಮಣ್ಣು ವಿಜ್ಞಾನಿಗಳು ಭಾಳ ಖುಷಿಯಲ್ಲಿದ್ದರು. ಅವರಿಗೆ ಆವಾಗೇ ಗೊತ್ತಾಯಿತು ರಾಜನ ಹುಟ್ಟುಹಬ್ಬ December 5 ಅಂತ. ಅವರು ಆ ಒಂದು ರಾಜನ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಮಾಡಲಿಕ್ಕೆ ಹೋದರು. ಥೈಲ್ಯಾಂಡಿನ ರಾಜ ಭೂಮಿ ಬೋಲ್ ಅಭಿವೃದ್ಧಿ ಜಲ್ ಅಂತ. ಆವಾಗ ಅವರು ಈ ಒಂದು ಮನವಿಯನ್ನು ನಿರಾಕರಣೆ ಮಾಡಿ ನನ್ನ ಹುಟ್ಟುಹಬ್ಬದ ಬದಲಾಗಿ ಮಣ್ಣಿನ ಹುಟ್ಟುಹಬ್ಬ ಮಾಡಿ ಅಂತ. ಆಗ ಎಲ್ಲ ಒಂದು ಮಣ್ಣು ವಿಜ್ಞಾನಿಗಳು ಅದನ್ನು ಮಣ್ಣಿನ ದಿನಾಚರಣೆ ಮಾಡಲಿಕ್ಕೆ ಒಪ್ಕೊಂಡ್ರು. ಮತ್ತು ಅದನ್ನು ವಿಶ್ವಸಂಸ್ಥೆ ಅಂಗಸಂಸ್ಥೆ ಆದಂಥ ಕೃಷಿ ಮತ್ತು ಆಹಾರ ಸಂಸ್ಥೆಗೂ ಅದನ್ನು ಮನವಿಯನ್ನು ಸಲ್ಲಿಸಿದರು. 2013 ಅದು ಅಂಗೀಕಾರ ಆಯಿತು. 2014 ವಿಶ್ವ ಮಣ್ಣು ದಿನಾಚರಣೆ December 5 ಆಚರಿಸಲಿಕ್ಕೆ ಪ್ರಾರಂಭ ಮಾಡಿದರು. ನಾವು ಈ ವರ್ಷ 10ನೇ ಒಂದು ವಿಶ್ವ ಮಣ್ಣು ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ. ಅದರಲ್ಲಿ ಮಣ್ಣು ಮತ್ತು ನೀರು ಜೀವದ ಮೂಲ ಅಂತ, ಕಳೆದ ವರ್ಷ ಈ ಒಂದು ಮಣ್ಣು ಆಹಾರದ ಮೂಲ ಅಂತ ಪ್ರತಿಯೊಂದು ವರ್ಷ ಒಂದೊಂದು ಶೀರ್ಷಿಕೆ ಅಡಿಯಲ್ಲಿ ಇದು ಮಾಡ್ತೀವಿ. ಇದನ್ನು ಯಾಕೆ ಆಚರಿಸುವಂಥದ್ದು? ವಿಶ್ವ ಮಣ್ಣಿನ ದಿನದ ಮೂಲ ಉದ್ದೇಶ ಏನಂದರೆ ವಿಜ್ಞಾನಿಗಳು ಒಂದು ರೂಪುರೇಷೆಗಳನ್ನು ಇದು ಮಾಡಿದ್ರೆ ಯಾಕೆ ಆಚರಿಸ್ಬೇಕು ಅಂತ. ಮನುಷ್ಯನ ಜೀವನದಲ್ಲಿ ಮಣ್ಣಿನ ಪಾತ್ರದ ಬಗ್ಗೆ ಸಾಮಾನ್ಯರಲ್ಲಿ ಮತ್ತು ನಿರ್ಣಯ ತೆಗೆದುಕೊಳ್ಳುವಂಥ ಅಧಿಕಾರಿಗಳಲ್ಲಿ ಅರಿವು ಮೂಡಿಸುವುದು. ಈ ಪಾಲಿಸಿ ಮೇಕರ್ಸ್ ಎಲ್ಲ ಇರ್ತಾರೆ, ಅದು ಯಾವ ರೀತಿ ಪಾಲಿಸಿ ಇದು ಮಾಡಬೇಕು, ಇದರದ್ದು ಮಹತ್ವ ಏನು, ಮಣ್ಣನ್ನು ನಾವು ಯಾಕೆ ಸಂರಕ್ಷಣೆ ಮಾಡಬೇಕು ಅನ್ನೋದನ್ನು ಅರಿವು ಮೂಡಿಸುವ ಸಲುವಾಗಿ ಈ ಒಂದು ವಿಶ್ವ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಆಹಾರ ಭದ್ರತೆಯಲ್ಲಿ ಮಣ್ಣಿನ ಪಾತ್ರದ ಬಗ್ಗೆ, ಈಗ ಆಹಾರ ಭದ್ರತೆ ನಾವೆಲ್ಲ ಮಾತಾಡ್ತೀವಿ. ಆಹಾರ ಭದ್ರತೆ ಅಂದರೆ ಈಗ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಜನರಿಗೆ ಆಹಾರವನ್ನು ಒದಗಿಸುವಂಥ, ಅದು ಅಲ್ಲಿಂದ ಕೃಷಿಯಿಂದ. ಆ ಕೃಷಿ ಸರಿಯಾಗಿ ಆಗಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಫಲವತ್ತಾದ ಮಣ್ಣು. ಆ ಮಣ್ಣು ಸರಿ ಇತ್ತಂದರೆ ನಾವು ಆಹಾರ ಭದ್ರತೆಯನ್ನು ಸಾಧಿಸ್ಬೋದು. ಆ ಮಣ್ಣೇನಾದರೂ ಅನಾರೋಗ್ಯ ಆಯಿತು, ಯಾವುದೇ ರೀತಿಯ ಬೆಳೆಯನ್ನು ಬೆಳಿಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಇದು ನಾವು ಏನೇ ಮಾತಾಡಿದರೂ ಸಹ ಆಹಾರ ಭದ್ರತೆಯನ್ನು ಸಾಧಿಸೋಕ್ಕೆ ಆಗೋದಿಲ್ಲ. ಮತ್ತು ಹವಾಮಾನ ಬದಲಾವಣೆ, ವೈಪರೀತ್ಯಗಳು ಮತ್ತು ಅದರ ಹತೋಟಿಯಲ್ಲಿ ಮಣ್ಣಿನ ಪಾತ್ರ, ಈ ಹವಾಮಾನ ಬದಲಾವಣೆಯಲ್ಲಿ ಮಣ್ಣಿನ ಪಾತ್ರ ಬಹಳ ಮುಖ್ಯವಾದಂಥ. ಈ ವಾತಾವರಣದಲ್ಲಿ ಏನು 1 ಕಾರ್ಬನ್ ಇದ್ದರೆ 3 ಕಾರ್ಬನ್ನ ಮಣ್ಣು ಹಿಡಿದಿಟ್ಕೊಳ್ಳುತ್ತೆ. ಅದರಿಂದ ತ್ವರಿತವಾಗಿ ವೈಪರೀತ್ಯ ಆಗೋದನ್ನು ಅದು ಸಂರಕ್ಷಣೆ ಮಾಡುತ್ತೆ. ಈಗ ಮಣ್ಣಲ್ಲಿ ಅದು ಯಾವುದೇ ಕೆಪಾಸಿಟಿ ಇಲ್ಲ, ಅದೆಲ್ಲ ಹದಗೆಟ್ಟೋಗಿದೆ ಅಂದಾಗ ಸಡನ್ನಾಗಿ ಈ ವೈಪರೀತ್ಯಗಳು ಕಾಣುವಂಥದ್ದು ನಾವು ನೋಡ್ಬೋದು. ಮತ್ತು ಬಡತನ ನಿರ್ಮೂಲನೆ, ಸುಸ್ಥಿರ ಪ್ರಗತಿ, ಮಣ್ಣಿನ ಪಾತ್ರದಲ್ಲಿ ಸಾರ್ವಜನಿಕ ಬಗ್ಗೆ ಶಿಕ್ಷಣವನ್ನು ನೀಡುವಂಥದ್ದು, ಮಣ್ಣಿನ ಸಂಪನ್ಮೂಲಗಳನ್ನು ಸೂಕ್ತವಾಗಿ ನಿರ್ವಹಿಸಲು ಅಗತ್ಯವಿರುವ ಪರಿಣಾಮಕಾರಿ ನೀತಿಗಳಿಗೆ ಸೂಕ್ತವಾದ ಕ್ರಿಯಾ ಯೋಜನೆಗಳನ್ನು ಬೆಂಬಲ ಕೊಡುವುದು ಮತ್ತು ಅದನ್ನು ಅನುಷ್ಠಾನ ಮಾಡುವಂಥದ್ದು, ಸುಸ್ಥಿರ ಮಣ್ಣಿನ ನಿರ್ವಹಣಾ ಚಟುವಟಿಕೆಗಳಲ್ಲಿ ಬಂಡವಾಳವನ್ನು ಹೂಡುವಂಥ ಕಾರ್ಯವನ್ನು ಉತ್ತೇಜಿಸುವುದು, ಈ ಮೂಲಕ ಆರೋಗ್ಯಯುಕ್ತ ಮಣ್ಣನ್ನು ಜಮೀನನ್ನು ಬಳಕೆದಾರರಿಗೆ ಒದಗಿಸುವಂತೆ ನಾವು ಮಾಡುವಂಥದ್ದು. ಮತ್ತು ಜಾಗತಿಕ, ಅಂತಾರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಮಟ್ಟದಲ್ಲಿ ಮಣ್ಣಿನ ಬಗ್ಗೆ ಮಾಹಿತಿಯನ್ನು ಸಂಗ್ರಹಣೆ ಮಾಡುವುದು ಮತ್ತು ಅದರ ಉಸ್ತುವಾರಿ ಸಾಮರ್ಥ್ಯವನ್ನು ತ್ವರಿತವಾಗಿ ಹೆಚ್ಚಿಸುವುದು, ಈ ಎಲ್ಲ ಜೀವಕೋಟಿಯು ಆಧಾರವಾಗಿರುವ ಮಣ್ಣಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ತಿಳಿದು ನಾವು ಸಮಾರೋಪಾದಿಯಲ್ಲಿ ಕಾರ್ಯನಿರ್ವಹಿಸಲಾಗುವುದು ಈಗ ತುಂಬ ಅವಶ್ಯಕವಾಗಿದೆ. ಸರ್, ಈಗ ಮಣ್ಣಿನ ಬೇರೆ ಬೇರೆ ವಿಷಯಗಳ ಬಗ್ಗೆ ನೀವು ಹೇಳಿದ್ರಿ, ಆದರೆ ನಿಜವಾಗಲೂ ವೈಜ್ಞಾನಿಕ ದೃಷ್ಟಿಯಲ್ಲಿ ಮಣ್ಣು ಅಂದರೆ ಏನದು? ಮಣ್ಣು ಈ ನೈಸರ್ಗಿಕವಾದಂಥ ಒಂದು ವಸ್ತು. ಇದು ಭೂಮಿಯ ಮೇಲ್ಭಾಗದಲ್ಲಿ ಒಂದು ತೆಳುವಾದ ಪದರ ರೂಪದಲ್ಲಿರುತ್ತೆ. ಮಣ್ಣು ಇದು ಜೀವ ತುಂಬಿದ ಸಚೇತನ ವಸ್ತು, ಹಾಗೂ ಸಮಸ್ತ ಜೀವಿಗಳಿಗೂ ಇದು ಆಧಾರವಾಗಿದೆ. ಭೂಮಿಯ ಮೇಲ್ಭಾಗದಲ್ಲಿರುವ ಹಲವಾರು ರೀತಿಯ ಖನಿಜಗಳು, ಶಿಲೆಗಳು 100 ಕಾಲ ಹವಾಕ್ರಿಯೆ ಮತ್ತು ಮಣ್ಣು ಉತ್ಪಾದಕ ಕ್ರಿಯೆಗಳಿಗೊಳಗಾಗಿ ಇದು ಉತ್ಪತ್ತಿಯಾಗುತ್ತೆ. ಜೇಡಿ ಕಣಗಳು, ಬಂಡಿನ ಕಣಗಳು ಮತ್ತು ಮರಳಿನ ಕಣಗಳು ಇದರಲ್ಲಿ ಇರ್ತವೆ. ಇದುವರೆಗೆ ಈ ಮಣ್ಣನ್ನು ನಾವು ಯಾವುದೇ ಒಂದು ಕಾರ್ಖಾನೆಯಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಕೇವಲ 1 ಮೇಲ್ಪದರು ಮಣ್ಣು, ಒಂದು ಫಲವತ್ತಾದ ಮಣ್ಣು ಅದು ಉತ್ಪತ್ತಿಯಾಗಬೇಕಾದ್ರೆ 800-20,000 ವರ್ಷಗಳು ಬೇಕು. ಹೌದಾ? ಅಂಥ ಮಣ್ಣು ಏನಾಗ್ತಿದೆ, ಕೇವಲ 1/2 ಜೋರಾಗಿ ಮಳೆ ಬಂದರೆ ಮಣ್ಣೆಲ್ಲ ಸವಕಳಿ ಹೊಂದಿ ನಷ್ಟವಾಗ್ತಾ ಇದೆ. ಮಣ್ಣಿನಲ್ಲಿ ನಿರವಯವ ಅಂತ ಖನಿಜಗಳು ಇರ್ತವೆ, ಅದು ಎಷ್ಟು ಅಂದರೆ 45-49% ಸಾವಯವ ವಸ್ತುಗಳು 1-5% ಇರುತ್ತೆ, 25% ಗಾಳಿ ಇರುತ್ತೆ, 25% ನೀರು ಇರುತ್ತೆ. ಈಗ ನೀರಿನ ಪ್ರಮಾಣ ಹೆಚ್ಚಾದರೆ ಗಾಳಿ ಕಡಿಮೆ ಆಗುತ್ತೆ, ನೀರು ಕಡಿಮೆ ಆಯಿತು ಅಂದರೆ ಗಾಳಿ ಪ್ರಮಾಣ ಹೆಚ್ಚಿಗೆ ಆಗುತ್ತೆ, ಇದು ಕಾನ್ಸ್ಟೆಂಟ್ ಆಗಿ ಇರೋದಿಲ್ಲ. ಮತ್ತು ಅಸಂಖ್ಯಾತ ಸೂಕ್ಷ್ಮಾಣು ಜೀವಿಗಳು ಇರ್ತವೆ. ಫಲವತ್ತಾದ ಮಣ್ಣನ್ನು ಒಂದು ಹಿಡಿಯಲ್ಲಿ ನಾವು ಹಿಡಿದ್ರೆ ಆ ಮಣ್ಣಿನಲ್ಲಿ ನಮ್ಮ ಭೂಮಿ ಮೇಲಿರುವ ಜನಸಂಖ್ಯೆಗಿಂತ ಹೆಚ್ಚಿನ ಸಂಖ್ಯೆಯ ಜೀವಿಗಳಿರ್ತವೆ. ಹೌದಾ? ಅದಕ್ಕೋಸ್ಕರ ನಾವು ಅದನ್ನು ಸಂರಕ್ಷಣೆ ಮಾಡುವುದು ತುಂಬ ಇಂಪಾರ್ಟೆಂಟ್. ನಮ್ಮ ಜೀವಿತಾವಧಿಯಲ್ಲಿ ನಾವು ಯಾವುದೇ ಮಣ್ಣನ್ನು ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ಇದ್ದಂಥ ಸಂಪನ್ಮೂಲವನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಬಿಡಬೇಕು. ನಾವೇ ಇದನ್ನು ಹಾಳು ಮಾಡಿದರೆ, ಅದನ್ನು ಯಾವುದೇ ರೀತಿ ಸಂರಕ್ಷಣೆ ಮಾಡಲಿಲ್ಲ ಅಂದರೆ ಮುಂದಿನ ಪೀಳಿಗೆಗೆ ಆಹಾರ ಸಿಗೋದಿಲ್ಲ, ಆಹಾರ ಉತ್ಪಾದನೆ ಮಾಡಲಿಕ್ಕೆ ಫಲವತ್ತಾದ ಮಣ್ಣು ಸಿಗೋದಿಲ್ಲ. ಸರಿ, ಹೀಗೆ ಹಾಗಿದ್ರೆ ಈ ಮಣ್ಣಿನ ಬಗ್ಗೆ ನಾವು ಈ ಕಾಳಜಿಯನ್ನು ಯಾಕಾಗಿ ವಹಿಸಬೇಕು ಅನ್ನುವಂಥ ಮಣ್ಣಿನ ಬಗ್ಗೆ ಯಾಕೆ ಕಾಳಜಿ ವಹಿಸ್ಬೇಕಂದ್ರೆ, ಈಗಾಗಲೇ ನಾನು ಹೇಳಿದೆ, 95% ಆಹಾರ ಬರೋದು ಅಲ್ಲಿಂದನೇ. ಅದು ಏನಾದರೂ ಹದಗೆಟ್ಟು ಅದು ಮಣ್ಣಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳೇ ನಮ್ಮ ದೇಹದಲ್ಲಿರೋದು, ಅದು ಸಮತೋಲನವಾಗಿ ಮಣ್ಣಲ್ಲಿ ಇತ್ತಂದರೆ ಅದು ಆಹಾರದಲ್ಲಿ ಹೀರಿಕೊಂಡು ಆಹಾರದಲ್ಲಿರುತ್ತೆ. ಆ ಆಹಾರವನ್ನು ನಾವು ಸೇವನೆ ಮಾಡಿ ನಮ್ಮ ದೇಹದಲ್ಲಿ ಆ ಪೋಷಕಾಂಶಗಳು ದೊರೆಯುವಂಥದ್ದು. ಆ ಮಣ್ಣಲ್ಲಿ ಏನಾದರೂ ಕೊರತೆ ಆದರೆ ಆಹಾರದಲ್ಲಿ ಕೊರತೆ ಆಗುತ್ತೆ. ಅದನ್ನು ನಾವು ದಿನನಿತ್ಯ ಸತತವಾಗಿ ಅದನ್ನು ನಾವು ಸೇವನೆ ಮಾಡ್ತಾ ಹೋದರೆ ನಮ್ಮ ದೇಹದಲ್ಲಿ ಕೊರತೆ ಉಂಟಾಗಿ ನಾವು ಆರೋಗ್ಯದಲ್ಲಿ ಏರುಪೇರನ್ನು ಕಾಣಬಹುದು. ನಾವು ಆಸ್ಪತ್ರೆಗೆ ಹೋದರೆ ಅಲ್ಲೆಲ್ಲ ರಕ್ತ ಪರೀಕ್ಷೆ ಮಾಡ್ತಾರೆ, ಅದರಲ್ಲಿ ಯಾವ ಪೋಷಕಾಂಶಗಳು ಕಡಿಮೆ ಇದ್ದಾವೆ, ಯಾವ ವಿಟಮಿನ್ ಕಡಿಮೆ ಇದೆ, ಬ್ಲಡ್ ಪ್ರೆಷರ್ ಎಷ್ಟಿದೆ, ಯಾವ ಒಂದು ಪೋಷಕಾಂಶದ ಕೊರತೆ ಇದೆ, ಅದನ್ನು ಪತ್ತೆ ಹಚ್ಚಿ ಅದಕ್ಕೆ ಬೇಕಾದಂಥ ಮಾತ್ರೆಗಳನ್ನು ಕೊಡ್ತಾರೆ. ಕ್ಯಾಲ್ಸಿಯಂ ಮಾತ್ರೆ ಕೊಡ್ತಾರೆ, ಐರನ್ ಮಾತ್ರೆ ಕೊಡ್ತಾರೆ, ಸೋಡಿಯಂ ಮಾತ್ರೆ ಕೊಡ್ತಾರೆ, ಪೊಟ್ಯಾಷಿಯಂ ಇರ್ತಕ್ಕಂಥ ಮಾತ್ರೆ ಕೊಡ್ತಾರೆ. ಇವೆಲ್ಲ ಏನಂದರೆ ಆ ಒಂದು ನಾವು ತಿಂತಕ್ಕಂಥ ಆಹಾರದಲ್ಲಿ ಕಡಿಮೆ ಆಗಿರೋದ್ರಿಂದ ಇದ್ರ ರೂಪದಲ್ಲಿ ನಾವು ತಗೊಳ್ಳಲೇಬೇಕು. ಇದು ಸಮತೋಲನವಾಗಿರಬೇಕು. ಮಣ್ಣು ಸಹ ಈ ಒಂದೆಲ್ಲ ಪೋಷಕಾಂಶಗಳನ್ನು ಇಟ್ಕೊಂಡು ಸಮತೋಲನವಾಗಿರಬೇಕು. ಆಗ ಮಾತ್ರ ಅದನ್ನು ಆರೋಗ್ಯಯುಕ್ತ ಮಣ್ಣು. ಮಣ್ಣು ಆರೋಗ್ಯ ಇತ್ತಂದರೆ ಭೂಮಿ ಮೇಲೆ ಅವಲಂಬಿತವಾಗಿರ್ತಂಥ ಎಲ್ಲ ಜೀವಿಗಳು ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಈ ಮಣ್ಣಿನ ಬಗ್ಗೆ ಕಾಳಜಿ ಯಾಕೆ ವಹಿಸ್ಬೇಕಂದ್ರೆ, ಪ್ರಸ್ತುತದಲ್ಲಿ ಈ ಪ್ರಪಂಚದಲ್ಲಿ 82 ಕೋಟಿ ಜನಸಂಖ್ಯೆಗೆ ಆಹಾರ ಭದ್ರತೆ ಇಲ್ಲ. ಅಂದರೆ ಇವತ್ತು ಆಹಾರ ಸಿಗ್ತಾ ಇದೆ ಅಂದರೆ ನಾಳೆ ಸಿಗುತ್ತಂಬುದು ಗ್ಯಾರಂಟಿ ಇಲ್ಲ. ಮತ್ತು 200 ಕೋಟಿಗೂ ಹೆಚ್ಚು ಜನ ಏನಾಗಿದೆ, ಈ ಪೋಷಕಾಂಶ ಕೊರತೆಯಿಂದ ಬಳಲ್ತಾ ಇದ್ದಾರೆ. ಇದೆಲ್ಲ ಮಣ್ಣು ಇದಾಗಿರೋದ್ರಿಂದನೇ ಕಾರಣ ಆಗಿರುತ್ತೆ. ನಾವು ಯಾವುದೇ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಕಟ್ಟಿ ಸರಿದೂಗಿಸ್ತೀವಿ ಅಂದರೆ ಆಗೋದಿಲ್ಲ. ನಾವು ಇದನ್ನೆಲ್ಲ ಸರಿದೂಗಿಸೋತ್ತಿಗೆ ಇನ್ನೂ ಮತ್ತೆ ಹಾಗೆ ಉಟ್ಕೊಳ್ಳುತ್ತೆ. ಇದು ನಾವು ಮಣ್ಣನ್ನು ಸರಿ ಮಾಡೋದರಿಂದ ಮಾತ್ರ ಸಾಧ್ಯ ಆಗ್ತಕ್ಕಂಥದ್ದು. ನಮ್ಮ ಭೂಮಿ ಮೇಲೆ ಎಲ್ಲ ಜೀವಿಗಳಿಗೆ ಅಗತ್ಯವಿರುವ ಆಹಾರವನ್ನು ನಾವು ಮಣ್ಣಿನಿಂದನೇ ಬೆಳೆದು ಪಡಿಬೇಕಾಗಿದೆ. ನಮ್ಮ ಭೂಮಿ ಮಣ್ಣು ವಾತಾವರಣಕ್ಕಿಂತ 3 ಪಟ್ಟು ಹೆಚ್ಚು ಇಂಗಾಲವನ್ನು ಹಿಡಿದಿಟ್ಕೊಂಡು ವೇಗವಾಗಿ ಬದಲಾಗುತ್ತಿರ್ತಕ್ಕಂಥ ಹವಾಮಾನ ವೈಪರೀತ್ಯವನ್ನು ಹತೋಟಿಯಲ್ಲಿಡಲಿಕ್ಕೆ ಸಹಕಾರಿಯಾಗಿದೆ. ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 5,500 ದಶಲಕ್ಷ ಟನ್ ಮಣ್ಣು ಏನಾಗ್ತಿದೆ, ಸವಕಳಿಯಾಗಿ ಕೊಚ್ಚಿಕೊಂಡು ನಷ್ಟ ಆಗ್ತಾ ಇದೆ. ಅದರಲ್ಲಿ 2,900 ದಶಲಕ್ಷ ಟನ್ ಸಮುದ್ರ ಸೇರಿ ಶಾಶ್ವತವಾಗಿ ನಷ್ಟ ಆಗ್ತಾ ಇದೆ. ಅದನ್ನು ನಾವು ತಡೆಗಟ್ಟಬೇಕಾಗಿದೆ. ಅಲ್ಲಿ ಈಗಾಗಲೇ ಇರತಕ್ಕಂಥ ಭೂಭಾಗದಲ್ಲಿ 33% ಮಣ್ಣು ಆಗಲೇ ಅದರ ಆರೋಗ್ಯ ಹದಗೆಟ್ಟೋಗಿದೆ, ಮತ್ತು ಅದು ಅಳಿವಿನ ಅಂಚಿನಲ್ಲಿದೆ. ಅದನ್ನು ನಾವು ಪ್ರಸ್ತುತದಲ್ಲಿ ಪರಿಸ್ಥಿತಿಯಲ್ಲಿ ನಾವು ಸಂರಕ್ಷಣೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಆಹಾರದ ಕೊರತೆ, ಉತ್ಪಾದನೆ ಕಡಿಮೆ ಆಗುವಂಥ ಸಂಭವ ಜಾಸ್ತಿ. ಅದಕ್ಕೋಸ್ಕರ ನಾವೆಲ್ಲ ನೋಡ್ಬೋದು, ಮಣ್ಣು ಉಳಿಸಿ ಅಭಿಯಾನ, ಸದ್ಗುರುಗಳು ಈ ಒಂದು ಅಭಿಯಾನವನ್ನು ಪ್ರಪಂಚದಾದ್ಯಂತ ಇದು ಮಾಡಿದರು. ಅದು ಏನಂದರೆ ಅವರಿಗೆ ಈಗಾಗಲೇ ಅದರ ಬಗ್ಗೆ ಹೆಚ್ಚಿನ ಒಂದು ಅರಿವನ್ನು ಮೂಡಿಸಿ ಸದ್ಯ ನಾವು ಕಾರ್ಯಪ್ರವೃತ್ತರಾಗಬೇಕು ಎನ್ನುವ ದೃಷ್ಟಿಯಿಂದ ಇದನ್ನು ಮಾಡಿದರು. ಸರಿ, ಈಗ ನೀವು ಮಣ್ಣಿನ ಆರೋಗ್ಯದ ಬಗ್ಗೆ ಹೇಳಿದ್ರಿ, ಈ ಫಲವತ್ತಾದ ಮಣ್ಣು ಅಥವಾ ಮಣ್ಣಿನ ಫಲವತ್ತತೆ ಅಂತ ಹೇಳಿದ್ರಿ, ಏನು ಸರ್ ಅದು? ಈ ಮಣ್ಣು ಫಲವತ್ತತೆ ಅಂದರೆ ಏನಂದರೆ ಅದಕ್ಕೆ ಸಸ್ಯಗಳಿಗೆ ಬೇಕಾಗಿರ್ತಕ್ಕಂಥ 17 ರೀತಿಯ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಅದು ಒದಗಿಸಬೇಕು. ಅದೇನಾದರೂ ಕೊರತೆ ಆದರೆ ಅದನ್ನು ನಾವು ಫಲವತ್ತಾದ ಮಣ್ಣು ಅಂತ ಆಗೋದಿಲ್ಲ, ನಾವು ಅಲ್ಲಿ ಬೆಳೆಯನ್ನು ಲಾಭದಾಯಕವಾಗಿ ಬೆಳೆ ಬೆಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಪೋಷಕಾಂಶಗಳು ಯಾವ್ಯಾವು ಅಂತಂದರೆ, ಈ ಸಾರಜನಕ, ರಂಜಕ, ಪೊಟ್ಯಾಷು, ಕ್ಯಾಲ್ಸಿಯಮ್ಮು, ಮೆಗ್ನೀಷಿಯಮ್ಮು, ಸಲ್ಫರು, ಅದೇ ರೀತಿ ಕಬ್ಬಿಣ, ಜಿಂಕು, ಆನಂತರ ಮ್ಯಾಂಗನೀಸು, ಮತ್ತು ಕಾಪರ್, ಇವಲ್ದೇ ಮಾಲಿಬ್ಡಿನಮ್ಮು, ನಿಕ್ಕಲ್ಲು, ಬೋರಾನು, ಇವೆಲ್ಲ ಪೋಷಕಾಂಶಗಳು ಮಣ್ಣಿಂದನೇ ಸಿಗ್ತಕ್ಕಂಥದ್ದು. ಆನಂತರ ಮಣ್ಣಿನ ಫಲವತ್ತತೆಯನ್ನು ನಾವು ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡ್ಬೋದು, ಅದನ್ನು ಕಂಡುಹಿಡಿಯಬಹುದು. ಮುಖ್ಯವಾಗಿ ಈ ಮಣ್ಣಿನ ಫಲವತ್ತತೆಯ ಬಗ್ಗೆ ನೀವು ಹೇಳಿದ್ರಿ, ಈ ಮಣ್ಣಿನ ಫಲವತ್ತತೆ ಕಡಿಮೆ ಆಗಲಿಕ್ಕೆ ಏನು ಕಾರಣಗಳು? ಈ ಮಣ್ಣಿನ ಫಲವತ್ತತೆ ಕಡಿಮೆ ಆಗಲಿಕ್ಕೆ ಅಂದರೆ ನಾವು ಹೆಚ್ಚು ಬೆಳೆಯನ್ನು ಬೆಳೆದು ಅದನ್ನು ಅಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನೆಲ್ಲ ಆಹಾರದ ರೂಪದಲ್ಲಿ ತೆಗಿತಾ ಇದ್ದೀವಿ. ಏನಾಗ್ತಿದೆ, ಜಾಗತೀಕರಣ, ಔದ್ಯೋಗೀಕರಣ, ನೈಸರ್ಗಿಕ ಸಂಪನ್ಮೂಲಗಳಾದ ಮಣ್ಣು ಮತ್ತು ನೀರಿನ ಮೇಲೆ ಸಾಕಷ್ಟು ಒತ್ತಡವನ್ನು ಹೇರ್ತಾ ಇದೆ. ಇದರ ಜೊತೆಗೆ ಹೆಚ್ಚುತ್ತಿರುವ ಜನಸಂಖ್ಯೆ, ಆಹಾರ ಒದಗಿಸಲು ಹೆಚ್ಚಿನ ರೈತರು ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಅದರಿಂದ ಏನಾಗ್ತಾ ಇದೆ, ಹೆಚ್ಚು ಹೆಚ್ಚು ನಾವು ಪೋಷಕಾಂಶಗಳನ್ನು ಮಣ್ಣಿಂದ ತೆಗಿತಾ ಇದೆ. ಮತ್ತು ಇದರ ಜೊತೆಗೆ ಅವೈಜ್ಞಾನಿಕ ರೀತಿಯಲ್ಲಿ ಒಂದು ಕೀಟ ಮತ್ತು ರೋಗನಾಶಕಗಳನ್ನು ಬಳಸೋದ್ರಿಂದ ಸಹ ಮಣ್ಣಿನ ಆರೋಗ್ಯ ಹದಗೆಡ್ತಾ ಇದೆ. ಮತ್ತು ಈ ರಾಸಾಯನಿಕಗಳನ್ನು ಅಸಮತೋಲನ

ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 34,500 ರಿಂದ 45,500 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 34,500 ರಿಂದ 40,000 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 23,000 ರಿಂದ 23,500 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 7,500 ರಿಂದ 10,500 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 20,000ರಿಂದ 26,500 ರೂಪಾಯಿಗಳು, 2ನೇ ವರ್ಗ 1,000ಕ್ಕೆ 18,000ರಿಂದ 13,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350ರಿಂದ 5,300 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500ರಿಂದ 4,100 ರೂಪಾಯಿಗಳು, IR8 ಕ್ವಿಂಟಾಲಿಗೆ 3,450ರಿಂದ 4,250 ರೂಪಾಯಿಗಳು, ಮೆಣಸು ಕ್ವಿಂಟಾಲಿಗೆ 19,000ರಿಂದ 30,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಾಲಿಗೆ 13,000ರಿಂದ 68,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 3,500ರಿಂದ 4,500 ರೂಪಾಯಿಗಳು, ಕದಳಿ ಕ್ವಿಂಟಾಲಿಗೆ 5,500ರಿಂದ 6,500 ರೂಪಾಯಿಗಳು, ಗಾಳಿ ಕ್ವಿಂಟಾಲಿಗೆ 4,000ರಿಂದ 5,500 ರೂಪಾಯಿಗಳು ಮತ್ತು ನೇಂದ್ರ ಕ್ವಿಂಟಾಲಿಗೆ 6,000ರಿಂದ 7,000 ರೂಪಾಯಿಗಳು.